ಸಸ್ಯಗಳ ಎಲೆಗಳನ್ನು ತಿಂದು ಜೀವನ ಮಾಡ್ತವೆ. ಆದ್ದರಿಂದ ಇವೆರಡರ ವ್ಯತ್ಯಾಸ ರೈತರಿಗೆ ಗೊತ್ತಾಗೋದಿಲ್ಲ. ಅದು ಭಾರಿ ಮುಖ್ಯವಾದ ಒಂದು ವಿಶೇಷವಾದ ಅಂಶ ಅಂತ ಹೇಳಿ. ಸಾವಯವ ಅಂಶವನ್ನೇನು ಬಳಸ್ಕೊಳ್ಳಲ್ಲ ಇವು. ಈ ಸಾವಯವ ಅಂಶವನ್ನು ಬೇರು ಹುಳುಗಳ ಮೊದಲನೇ ತದಿ ಮರಿಗಳು ಬಳಸ್ಕೊಳ್ಳುತ್ತೆ. ಅದನ್ನು ನಾನು ಅವಳ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕಾದ್ರೆ ನಾನು ಮಾತಾಡ್ತೀನಿ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ರೈತರು ಸಾಮಾನ್ಯವಾಗಿ ಈ ಬೇರು ಹುಳುಗಳನ್ನು ಗೊಬ್ಬರದ ಹುಳುಗಳು ಅಂತ ತಿಳ್ಕೊಂಡು ಮೋಸ ಹೋಗೋದು ಜಾಸ್ತಿ. ಹೌದು, ಗೊಬ್ಬರದಲ್ಲೂ ಒಂಥರ ಬಿಳಿ ಹುಳುಗಳು ಇರ್ತವೆ. ಹೌದು, ಯಾಕಂದರೆ ಈ ಬೇರು ಹುಳುಗಳು ಮತ್ತು ಗೊಬ್ಬರದ ಹುಳುಗಳು ಎರಡುವೆ ಆಕಾರದಲ್ಲಿ ಮತ್ತು ಬಣ್ಣದಲ್ಲಿ ಒಂದೇ ರೀತಿ ಇರುತ್ತೆ. ಮರಿ ಹಂತದಲ್ಲಿ ಈ ಕೆಲವು ದೈಹಿಕ ವಿನ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ. ಆದರೆ ಅದನ್ನು ರೈತರು ತಮ್ಮ ಜಮೀನಿನಲ್ಲಿ ಗುರ್ಸೋಕ್ಕಾಗೋದಿಲ್ಲ, ಅದರಿಂದ ಮೋಸ ಹೋಗ್ಬಿಡ್ತಾರೆ. ಅದರಿಂದ ಈ ಬೇರು ಹುಳುಗಳನ್ನು ಅವರು ಗುರುಸೋದೊಳಗೆ ಅವರಲ್ಲಿ ಸಾಕಷ್ಟು ಆರ್ಥಿಕವಾದ ಒಂದು ನಷ್ಟ ಉಂಟಾಗ್ಬಿಟ್ಟಿರುತ್ತೆ. ಅದರಿಂದ ಇವರು ನಿಯಂತ್ರಣ ಕ್ರಮವನ್ನು ಅನುಸರಿಸಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ, ಅದಕ್ಕೆ ಬಹಳ ಶ್ರಮ ವಹಿಸಬೇಕಾಗತ್ತೆ. ಖಂಡಿತ. ಮುಖ್ಯವಾಗಿ ಈಗ ನಮ್ಮಲ್ಲಿ ಎಷ್ಟು ವಿಧದ ಬೇರು ಹುಳುಗಳಿದ್ದಾವೆ ಅಂತಿದೆ? ನಮ್ಮ ರಾಜ್ಯದಲ್ಲಿ 25 ಹೆಚ್ಚು ಪ್ರಭೇದ ಇರತಕ್ಕಂಥ ಬೇರು ಹುಳುಗಳಿದೆ ತಿಳಿಸಿದ್ರಿ. ಅವುಗಳಿಗೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಕಬ್ಬು ಮತ್ತು ಶೇಂಗಾ, ಈ ಎರಡು ಬೆಳೆಯನ್ನು ಬಾಧಿಸ್ತಕ್ಕಂಥ ಬೇರು ಹುಳ ಹೋಲೋಟ್ರೆಕೆ ಸೆರಾಟ ಅಂತ ಇದರ ಒಂದು ವೈಜ್ಞಾನಿಕ ಹೆಸರು. ಅಡಿಕೆಯನ್ನು 3 ಪ್ರಭೇದದ ಬೇರು ಹುಳುಗಳು ಬಾಧಿಸ್ತವೆ, ಲ್ಯೂಕೋಫಲಿಸ್ ಲೆಪಿಡೋಫೋರಾ, ಲ್ಯೂಕೋಫಲಿಸ್ ಬರ್ಮಿಸ್ಟ್ರಿ ಮತ್ತು ಲ್ಯೂಕೋಫಲಿಸ್ ಕೋನೆಫೋರಾ ಅಂತ. ಇದಲ್ಲದಲ್ಲೇ ಬೇರೆ ಬೇರೆ ಅನಮೊಲ ಜಾತಿಗೆ ಸೇರ್ತಕ್ಕಂಥ ಕೆಲವು ಬೇರು ಹುಳುಗಳಿದೆ. ಆದರೆ ಈ ನಾನು ತಿಳಿಸಿದ ಬೇರು ಹುಳುಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೇರು ಹುಳುಗಳು. ಮುಖ್ಯವಾಗಿ ಇವು ಯಾವ ಹಂತದಲ್ಲಿ ಬೆಳೆಗಳಿಗೆ ತೊಂದರೆ ಕೊಡ್ತವೆ ಅಂತೀರ? ಇವು ಬೇರು ಹುಳುಗಳು ಮರಿ ಹಂತದಲ್ಲಿ, ಈ ಎಲ್ಲಾ ಬೇರು ಹುಳುಗಳಲ್ಲಿ 4 ಹಂತಗಳಿರುತ್ತೆ. ತಮ್ಮ ಜೀವನ ಚಕ್ರದಲ್ಲಿ 4 ಹಂತಗಳನ್ನು ದಾಟುತ್ತೆ. ಮೊದಲನೇದು ಮೊಟ್ಟೆ, ಎರಡನೇದು ಮರಿ ಹುಳುಗಳು, ಮೂರನೇದು ಕೋಶಾವಸ್ಥೆ, ಮತ್ತು 4ನೇದು ಪ್ರೌಢ ಕೀಟ, ಅದನ್ನು ದುಂಬಿ ಅಂತ ಹೇಳ್ತೀವಿ. ಈ ವಿಶೇಷ ಏನಪ್ಪ ಅಂದ್ರೆ ಈ 4 ಹಂತಗಳು ಭೂಮಿ ಒಳಗೇನೆ ಇರುತ್ತೆ. ಓಹೋ. ಆದರೆ ಒಂದೇ ಒಂದು ಸಲ ಮಾತ್ರ ಈ ಬೇರು ಹುಳು ಹೊರಗಡೆ ಬರುತ್ತೆ, ಅದು ದುಂಬಿಯಾಗಿ, ಪ್ರೌಢ ಕೀಟವಾಗಿ. ಅದು ಗಂಡು ಹೆಣ್ಣಿನ ಮಿಲನಕ್ಕೋಸ್ಕರ ಮಾತ್ರ ಹೊರಗಡೆ ಬರ್ತಕ್ಕಂಥದ್ದು, ಸಂಪರ್ಕಕ್ಕೋಸ್ಕರ ಬರುತ್ತೆ. ಈ ಬೇರು ಹುಳುಗಳದ್ದು ಜೀವನ ಚರಿತ್ರೆ ಏನಪ್ಪ ಅಂತಂದ್ರೆ, ಈ ಬೇರು ಹುಳುಗಳಲ್ಲಿ ನಾನು ಮಿಲನವನ್ನು ಒಂದಕ್ಕೆ ಹೇಳಿದ ದುಂಬಿಗಳು, ಇವು ಮುಂಗಾರು ಮಳೆನಲ್ಲಿ ಅಂದ್ರೆ ಮೊದಲನೇ ಮಳೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರ್ತಕ್ಕಂತ ಮಳೆ. ಬೆಳಿಗ್ಗೆ ಚೆನ್ನಾಗಿ ಮಳೆ ಆದ್ರೆ ಸಂಜೆ ದುಂಬಿಗಳು ಹೊರಗಡೆ ಬರುತ್ತೆ. ಯಾಕಾಗಿ ಅವಾಗಲೇ ಯಾಕೆ ಬರಬೇಕು ಅಂತೀರಿ, ಮಳೆಗಾಲದ ಪ್ರಾರಂಭದಲ್ಲೇ ಯಾಕೆ ಹೊರಗಡೆ? ಇದು ಒಂದು ಒಳ್ಳೆ ಪ್ರಶ್ನೆನೆ. ಈ ಮಳೆಗಾಲ ಹಂತದಲ್ಲಿ ಏನಾಗುತ್ತಂದ್ರೆ ಭೂಮಿ ತೇವವಾಗಿರುತ್ತೆ. ಮೊದಲನೇದಾಗಿ ಈ ದುಂಬಿಗಳು ಹೊರಗಡೆ ಬರೋದಕ್ಕೆ ಮತ್ತೆ ಒಳಗಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಬೇರು ಹುಳುಗಳ ಮುಖ್ಯ ಆಹಾರ ಬೇರುಗಳು, ಹೌದು, ಸಸ್ಯಗಳು, ಸಸ್ಯಗಳು ಮತ್ತು ಪ್ರೌಢ ದುಂಬಿಗಳ ಆಹಾರ ಚಿಗುರು ಎಲೆಗಳು. ಈ ಮಳೆಗಾಲದಲ್ಲಿ ಎರಡು ಸಿಗೋದ್ರಿಂದ ಈ ಹಂತವನ್ನು ನಾವು ಜೀವ ವಿಕಾಸನ ಒಂದು ಕ್ರಿಯೆಯಲ್ಲಿ ಹೊಂದಿಕೊಂಡು ಬಂದಿದೆ ಅಂತ ಹೇಳ್ಬೋದು. ಈ ದುಂಬಿಗಳು ಸಂಜೆ, ಈ ಹೋಲೋಟ್ರೈಕೆ ಸೆರಾಟ ಜಾತಿಗೆ ಸೇರ್ತಕ್ಕಂತಹ ದುಂಬಿ ಸಂಜೆ 7:20 ಅಥವಾ 7:30 ಸರಿಯಾಗಿ ಭೂಮಿಯಿಂದ ಹೊರಗಡೆ ಹಾರುತ್ತೆ. ಅದೇ ಸಮಯವೇ ನಿಗದಿ ಮಾಡಿಕೊಂಡಿದೆ. ಏನಿರ್ಬೋದು ಕಾರಣ ಅಂತ? ಇದಕ್ಕೆ ನಾವು ಏನು ಕಾರಣ ಅಂತ ಹೇಳಕ್ ಬರೋದಿಲ್ಲ. ವೈಜ್ಞಾನಿಕವಾಗಿ ಅಂತ ಒಂದು ನಿರ್ದಿಷ್ಟವಾದ ಒಂದು ಉತ್ತರ ನಮಗೆ ಸಿಕ್ಕಿಲ್ಲ. ಅಂದ್ರೆ ದುಂಬಿಗಳು ಅವು ರೂಪಾಂತರ ಹೊಂದಿ ಮಣ್ಣಲ್ಲೇ ಇರ್ತವೆ, ಹೌದು, ಕಾಯ್ತಾ ಇರ್ತವೆ ಅಂತ ಹೇಳಬಹುದು. ನಾನು ಈ ಜೀವನ ಚರಿತ್ರೆಯನ್ನ ಇನ್ನು ವಿಸ್ತಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದುಂಬಿಗಳು ಸಂಜೆ 7:20 ಅಥವಾ 7:30 ಹಂತದಲ್ಲಿ ಭೂಮಿಯಿಂದ ಹೊರಗಡೆ ಬರುತ್ತೆ. ಇದಕ್ಕೆ ಒಂದು ಅಂಶವನ್ನ ನಾವು ಹೇಳ್ಬೋದು, ಏನಂದ್ರೆ ಆ ಸಂದರ್ಭದಲ್ಲಿ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಇರುತ್ತೆ, ತಂಪಿರುತ್ತೆ. ಸೊ ಅದರಿಂದ ಈ ಕೀಟಗಳಿಗೆ ಯಾವುದೇ ಹಾನಿ ಸಂಭವಿಸೋದಿಲ್ಲ. ಮತ್ತು ಬೆಳಗಿನ ಹೊತ್ತಿನಲ್ಲಿ ಇವು ಹಾರಕ್ಕೆ ಶುರು ಮಾಡಿದ್ರೆ ಅವು ಒಂದು ಈ ಅನೇಕ ಬೇರೆ ಪರಭಕ್ಷಕ ಕೀಟಗಳಿಗೆ ತುತ್ತಾಗಿ ಅವುಗಳ ಸಂತತಿನ ಸಮಸ್ಯೆ ಆಗ್ಬೋದು. ಅದರಿಂದ ಇವು ಆ ಒಂದು ಸಂಜೆ ಸಮಯವನ್ನು ಆರಿಸ್ಕೊಂಡಿರ್ಬೋದು. ನಂತರ ಹೊರಗಡೆ ಬಂದಂತಹ ದುಂಬಿಗಳು ಹತ್ತಿರದಲ್ಲಿರತಕ್ಕಂತಹ ಬೇವು, ಅರಳಿ, ಹುಣಸೆ, ನುಗ್ಗೆ ಇತ್ಯಾದಿ ಮರಗಳ ಮೇಲೆ ಹೋಗಿ, ಬಾರೆ ಮರ, ಅವುಗಳ ಮರದ ಮೇಲೆ ಕೂತ್ಕೊಂಡು ಅಲ್ಲಿ ಗಂಡು ಹೆಣ್ಣುಗಳ ಮಿಲನ ಆಗುತ್ತೆ. ಮಿಲನ ಹೊಂದಿದ ತಕ್ಷಣನೇ ಅವು ಆ ಎಲೆಗಳನ್ನು ತಿನ್ನುತ್ತೆ. ಮಿಲನ ಆದ ತಕ್ಷಣನೇ ನಂತರ ಬೆಳಗಿನ ಜಾವದ ಹೊತ್ತಿಗೆ ದುಂಬಿಗಳು ಮತ್ತೆ ಮಣ್ಣನ್ನು ಸೇರುತ್ತೆ. ಓಹೋ, ಮತ್ತೆ ಮಣ್ಣು ಸೇರುತ್ತವೆ. ಮತ್ತೆ ಮಣ್ಣು ಸೇರುತ್ತೆ. ಎರಡು ದುಂಬಿಗಳು, ಗಂಡು ಹೆಣ್ಣು ಎರಡು ಸೇರುತ್ತೆ. ನೀವು ಸಂಜೆ ನೋಡಿದಾಗ ಇರ್ತಕ್ಕಂಥ ದುಂಬಿಗಳು ಬೆಳಗ್ಗೆ ಹೊತ್ತು ಇರೋದಿಲ್ಲ. ಈ ರೀತಿ ಮಿಲನ ಹೊಂದಿರತಕ್ಕಂಥ ಹೆಣ್ಣು ಕೀಟ ನಂತರ ಅದು ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ.

ಎರಡನೇ ನಾವು ನಿಯಂತ್ರಣ ಮಾಡೋಕ್ಕೆ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದರೆ, ನಾವು ಬಿತ್ತನೆ ಮಾಡಬೇಕಾದ್ರೆ ನೆಲಗಡಲೆ ಬೆಳೆಯೆಲ್ಲ ಬಿತ್ತನೆ ಮಾಡಬೇಕಾದ್ರೆ ಬಿತ್ತನೆ ಬೀಜದ ಬೀಜೋಪಚಾರ ಮಾಡ್ಬೋದು, ರಾಸಾಯನಿಕ ಜೊತೆ ಬೀಜೋಪಚಾರ ಮಾಡ್ಬೋದು. ಇದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ, ನಾವು ಸುಲಿದಂಥ ಬೀಜ, ಈಗ ಬಿತ್ತನೆ ಮಾಡೋಕ್ಕೆ ರೆಡಿಯಾಗಿ ಇಟ್ಕೊಂಡಿರ್ತಕ್ಕಂತಹ ಬೀಜವನ್ನು ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸುರಿದು ಬಿಟ್ಟು ಅದರ ಮೇಲೆ ಒಂದು ಕೆ ಜಿ ಬೀಜಕ್ಕೆ 15 ಮಿಲಿ ಕ್ಲೋರ್ ಪೈರಿಫಾಸ್ ಔಷಧಿ ಕೀಟನಾಶಕವನ್ನು ತೆಳುವಾಗಿ ಹರಡಿಬಿಟ್ಟು ಕೈಯಿಂದ ಏನು ಮುಟ್ಟೋದು ಬೇಡ, ಆ ಕಡೆ ಈ ಕಡೆ ಇಬ್ಬರು ಪ್ಲಾಸ್ಟಿಕ್ ಹಾಳೆ ಹಿಡ್ಕೊಂಡು ಅದನ್ನ ಆಡಿಸಿದ್ರೆ ಅದು ಸಮವಾಗಿ ಮಿಶ್ರ ಅಂಟ್ಕೊಳ್ಳುತ್ತೆ. ಅದನ್ನ ಒಂದು 2-3 ಗಂಟೆ ನೆರಳಿನಲ್ಲಿ ಒಣಗಿಸ್ಬಿಟ್ಟು ನಂತರ ಬಿತ್ತನೆ ಉಪಯೋಗಿಸ್ಕೋಬಹುದು. ಅಂದ್ರೆ ಬಿತ್ತನೆ ಮಾಡೋದು ಕೂಡ ಕೈಗೆ ಏನಾದ್ರೂ ಕವಚ ಹಾಕಬೇಕು, ಖಂಡಿತ ರಾಸಾಯನಿಕ ಸಂಪರ್ಕಕ್ಕೆ ಬರ್ಬೋದಲ್ವ? ರಾಸಾಯನಿಕಕ್ಕೆ ಸಂಪರ್ಕ ಬರ್ದಾಗಿರಿ, ಕೈನಲ್ಲಿ ಗಾಯಗೆ ಇದ್ರೆ ಕವಚ ಹಾಕೋದು, ಜೊತೆಗೆ ಮೂಗಿಗೆ ಬಟ್ಟೆ ಕಟ್ಟೋದು, ಎರಡು ಮುಖ್ಯ ಕೀಟನಾಶಕಗಳನ್ನ ಬಳಸ್ತಾರೆ. ಈ ರೀತಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ನಮಗೆ ಬೇರೆ ಹುಳುಗಳಿಂದ ರಕ್ಷಣೆ ಸಿಗುತ್ತೆ. ಎಷ್ಟು ದಿನದವರೆಗೂ ಕೆಲಸ ಮಾಡಬಹುದು ಈ ಕ್ಲೋರೋಫೈರಿಫಾಸ್ ಅಂತ? ಕ್ಲೋರೋಫೈರಿಫಾಸ್ ಬಿತ್ತನೆ, ಈ ಬೇರೆ ಹುಳದ ಸಮಸ್ಯೆ ಶುರುವಾಗದೆ ಬಿತ್ತನೆಗಿದು ಒಂದು ವಾರಕ್ಕೆ ಶುರುವಾಗುತ್ತೆ, ಅಲ್ಲಿ ತನಕ ಇದು ನಮಗೆ ರಕ್ಷಣೆ ಖಂಡಿತ ಕೊಡುತ್ತೆ. ಈ ರೀತಿ ಮಾಡ್ಕೋಬಹುದು ಮೊದಲನೇದಾಗಿ. ಎರಡನೇದು 4-8 ಹರಳುಗಳು, ಇದು ಸಹ ಕೀಟನಾಶಕ. ಹೌದು, ಬಹಳ ವಿಷಕಾರಿ. ಹೌದು, ಇದನ್ನ 1.5 ಅಥವಾ 3 kg ಕೀಟನಾಶಕ 4-8 10 g ಹರಳು ರೂಪದಲ್ಲಿ ಸಿಗುತ್ತೆ. ಅದೊಂದು 10 kg ಮರಳು ಅಥವಾ ಸಣ್ಣ ಮರಳಲ್ಲಿ ಬೆರೆಸಿಬಿಟ್ಟು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಸಾಲಲ್ಲೇನೆ ಬಿತ್ತನೆ ಸಾಲಿಗೆ ಹಾಕ್ಬಿಡೋದು, ಹಾಕೊಂಡೋಗಿ ನಂತರ ಮುಚ್ಚೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ನಮಗೆ ರಕ್ಷಣೆ ಸಿಗುತ್ತೆ. ಅಂದ್ರೆ ಅದು ಘಾಟ್ ವಾಸನೆ ಬೀರ್ತಾ ಇರ್ತದೆ. ಹೌದು, ರಾಸಾಯನಿಕ. ಅದು ಇವೆಲ್ಲದಕ್ಕಿಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಕ್ರಮ ಏನಪ್ಪ ಅಂದ್ರೆ, ನಮಗೆ ಬಾಧೆ ಆಗಿರ್ತಕ್ಕಂಥ ಜಮೀನಲ್ಲಿ ಹುಳುವನ್ನ ಆರಿಸಿ ತೆಗೆಯೋದು, ಹುಡುಕಿ ಸಾಯಿಸೋದು. ಈಗ ಈ ಹುಳುಗಳನ್ನ ಹುಡುಕೋದು ಭಾರಿ ಸುಲಭ, ಯಾಕಂದ್ರೆ ಒಂದು ಸಾಲಲ್ಲಿ ಎಲ್ಲೆಲ್ಲಿ ಗಿಡ ಒಣಗಿರುತ್ತಲ್ಲ, ಅದರ ನಂತರದ ಗಿಡ ಅಥವಾ ಅದರ ಹಿಂದೆ ಮುಂದೆ ಒಂದು ಗಿಡದಲ್ಲಿ ಖಂಡಿತ ಒಂದು ಬೇರುಳ ಇದ್ದೇ ಇರುತ್ತೆ. ಅದನ್ನ ಕಡ್ಡಿ ಸಹಿತದಿಂದ ತೆಗಿಬೇಕು, ತೆಗೆದು ಬಿಟ್ರೆ ಅದನ್ನ ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನಾಶ ಮಾಡಬಹುದು. ನೀವು ಆಗಲೇ ಹೇಳಿದ್ರಿ ಈ ಬೇರುಳುಗಳು ಭೂಮಿನ ಬರಡು ಮಾಡುತ್ತೆ ಅಂತ. 250-300 ಬೇರುಳ ಇದ್ರೆ ಸಾಕು, 1 ಹೆಕ್ಟೇರ್ ಪ್ರದೇಶವನ್ನು ನೀವು ಬರಡು ಮಾಡುತ್ತೆ, ಒಂಥರ ಬಯಲು ಮಾಡಿಬಿಡುತ್ತೆ. ಹೌದು, ಈ ರೀತಿ ಇದನ್ನ ಶೇಂಗಾ ಬೆಳೆನಲ್ಲಿ ನಾವು ನಿಯಂತ್ರಣ ಮಾಡ್ಕೋಬಹುದು. ಈ ಕ್ರಮಗಳನ್ನೇ ಅನುಸರಿಸಬೇಕಾಗುತ್ತೆ. ಬೇರೆ ಮತ್ತೆ ಮಣ್ಣಿ ಸಿಂಪಡಣೆ ಮಾಡೋದು ಇವೆಲ್ಲ ಕೆಲಸಗಳು ಅಂತೀರಿ? ಆಗೋದಿಲ್ಲ, ಮತ್ತೆ ಅವು ಪ್ರಾಯೋಗಿಕವಾಗಿ ಖಂಡಿತ ಸಾಧು ಅಲ್ಲ ಅಂತ ಆಗೋದಿಲ್ಲ, ರೈತರು ಕಷ್ಟ ಆಗುತ್ತೆ, ಮತ್ತೆ ಆರ್ಥಿಕ ವೆಚ್ಚನೂ ಜಾಸ್ತಿ ಆಗುತ್ತೆ. ಮೂರನೇ ಹಂತದ ಬೇರೆ ಹುಳಕ್ಕೆ ಯಾವುದೇ ರೀತಿ ಕೀಟನಾಶಕವನ್ನು ಹಾಕೋರು ಪರಿಣಾಮ ಬೀರೋದಿಲ್ಲ, ಅಂದ್ರೆ ಬಲ್ತಿರುತ್ತೆ ಅದು. ಹೌದು, ಸಾಕಷ್ಟು. ಮೂರನೇ ಹಂತದ ಮರಿ ಹುಳಕ್ಕೆ ನೀವು ಕೀಟನಾಶಕವನ್ನು ಹಾಕೋದು ಪ್ರಯೋಜನಕಾರಿ ಅಲ್ಲ. ಕಬ್ಬಿನಲ್ಲೂ ಸಹ ಇದೆ, ನಾವು ದುಂಬಿಯನ್ನ ಹಿಡಿದು ನಾಶ ಮಾಡೋದೆ ಪ್ರಮುಖವಾಗಿರ್ತಕ್ಕಂಥ ವಿಧಾನ. ನಂತರ ಇದರಲ್ಲಿ ಮರಿ ಹುಳನ್ನ ಆರ್ಸಕ್ಕಾಗೋದಿಲ್ಲ, ಕಬ್ಬು ಬೆಳೆ ಒಂದ್ಸಲ ಮೇಲೆ ಬಂತು ಅಂದ್ರೆ. ಆದ್ರೆ ಕೂಳೆ ಬೆಳೆ ಇರತಕ್ಕಂತಹ ಕಬ್ಬಿನ ತೋಟದಲ್ಲಿ ಎಲ್ಲೆಲ್ಲಿ ಗಿಡಗಳು ಒಣಗ್ತಾ ಇದೆ ಆ ಬುಡವನ್ನ ತೆಗೆದು ನಾವು ಹುಳವನ್ನ ಆರಿಸಿ ನಾವು ನಿಯಂತ್ರಣ ಮಾಡ್ಕೋಬಹುದು. ಒಂದ್ಸಲ ಕಬ್ಬು ಬೆಳೆಯಕ್ಕೆ ಶುರು ಆದ್ಮೇಲೆ ಮತ್ತೆ ಅದನ್ನ ನಾವು ತೆಗೆಯಕ್ ಹೋಗೋದಿಲ್ಲ, ಈ ರೀತಿ ಮಾಡ್ಕೋಬಹುದು. ಇನ್ನು ನೀರಾವರಿ ಪ್ರದೇಶದಲ್ಲಿ, ಹೌದೌದು, ಭತ್ತವನ್ನು ಬೆಳೀತಕ್ಕಂಥ ಪ್ರದೇಶದಲ್ಲಿ ಭತ್ತದ ಜೊತೆ ಬೆಳೆ ಪರಿವರ್ತನೆ ಮಾಡಬಹುದು. ಓ, ಅಂದ್ರೆ ಭತ್ತ ಬೆಳೆಯೋದು ಬಹಳ ಮುಖ್ಯ. ಹೌದು, ಈ ವರ್ಷ ಕಬ್ಬನ್ನು ನಿಲ್ಲಿಸಿ ಭತ್ತವನ್ನು ಬೆಳೆದು ಮುಂದೆ ವರ್ಷದಲ್ಲಿ ಕಬ್ಬು ತಗೊಂಡ್ರೆ ಆ ವರ್ಷದಲ್ಲಿ ಈ ಬೇರುಳುಗಳ ಹೊಳೆ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ನಿಂತ ನೀರಿನಲ್ಲಿ ಭತ್ತ ಬೆಳಿಬೇಕು, ಕೆಸರುಗದ್ದೆ ಭತ್ತ. ಯಾಕಂದ್ರೆ ಈಗ ಶ್ರೀ ಪದ್ಧತಿ ಅಂತಾರೆ, ಮತ್ತೆ ಈ ಏರೋಬಿಕ್ ಪದ್ಧತಿ ಅಂತಾರೆ, ಅದರಲ್ಲಿ ಅಷ್ಟಾಗೋದಿಲ್ಲ. ನೀರು ನಿಂತು ಅಲ್ಲಿ ಭತ್ತ ಬೆಳೆಯುತ್ತೆ. ಬೇರುಳುಗಳು ಮುಖ್ಯವಾಗಿ ಎಲ್ಲಾ ಬೆಳೆಗಳಿಗೂ ಬಾಧಿಸುತ್ತೆ, ಆದ್ರೆ ಈ ಭತ್ತಕ್ಕೆ ಅಂದ್ರೆ ಕೆಸರು ಗದ್ದೆ ಭತ್ತದಲ್ಲಿ ಬೇರುಳುಗಳ ಅವಳಿ ಇಲ್ಲ, ಯಾಕಂದ್ರೆ ಅವಕ್ಕೆ ಗಾಳಿ ಇರೋದಿಲ್ಲ, ಅಲ್ಲಿ ನಾಶ ಆಗ್ತವೆ, ಅಲ್ಲಿ ಕಡಿಮೆ ಆಗುತ್ತೆ, ಅವಳ ಸಂತತಿ ಕಡಿಮೆ ಆಗುತ್ತೆ. ಇನ್ನು ಈ ಹಂದಿಗಳನ್ನ ಏನಾದರೂ ಬಳಸ್ಕೋಬಹುದೇ? ಈಗ ನಮ್ಮ ಬೀಳು ಜಮೀನು ಇರುತ್ತೆ, ಅಲ್ಲಿ ಬೇರು ಹುಳುಗಳ ಹಾವಳಿ ವರ್ಷದಿಂದ ವರ್ಷಕ್ಕಿದ್ದೇ ಇರುತ್ತೆ. ಅಂಥ ಕಡೆಗಳಲ್ಲಿ ಈ ಹಂದಿಗಳು ಈ ನೆಲವನ್ನೆಲ್ಲ ಒಂಥರ ಬಗೆದು ಆರಿಸ್ಕೊಂಡು ತಿನ್ನೋದು ನಾವು ಕಾಣ್ತಾ ಇರ್ತೀವಿ, ಇಲ್ಲಿ ಏನಾದರೂ ಅದು ಉಪಯೋಗಕ್ಕೆ ಬರ್ಬೋದೇ? ಇಲ್ಲಿ ಕಷ್ಟ. ಹ್ಞೂ, ನೀರಾವರಿ ಬೆಳೆ ಕಬ್ಬಿನ ಬೆಳೆಯಲ್ಲಿ ಇದು ಕಷ್ಟ ಇದು. ನಂತರ ಕೆಲವು ಕಡೆ ನೆಲಗಡಲೆ ಬೆಳೆನಲ್ಲಿ ಹಂದಿಗಳು ಹೊಲಕ್ಕೆ ನುಗ್ಗಿ ಇರೋದು ಎಲ್ಲ ವರದಿ ಆಗಿದೆ. ಆದ್ರೆ ಅವು ಬೇರುಳ ತಿನ್ನೋದಕ್ಕಿಂತ ಬಿತ್ತನೆ ಬೀಜ ತಿಂದಿರೋದನ್ನೇ ಹೆಚ್ಚು ಹೆಚ್ಚಾಗ್ಬಿಟ್ಟಿರುತ್ತೆ. ಅದು ಅಷ್ಟು. ಆದ್ರೆ ನೀವು ಕೇಳಿದಕ್ಕೆ ಒಂದು ನಾನು ಮಾಹಿತಿ ಕೊಡಕ್ ಇಷ್ಟಪಡೋದೇನಂತಂದ್ರೆ, ಅಡಿಕೆ ಬೇರುಳುಗಳಲ್ಲಿ ಈ ಕಾಡು ಹಂದಿಗಳು ಕೆಲಸ ಮಾಡಿರೋದು ನಮಗೆ ವರದಿ ಬಿಟ್ಟು ಮತ್ತು ನಾವು ನೋಡಿದೀವಿ. ಅವು ಸಾಕಷ್ಟು ಇಷ್ಟಪಡ್ತವೆ, ಇಷ್ಟಪಟ್ಟು ತಿಂತವೆ. ಆದ್ರೆ ದುರಾದೃಷ್ಟ ಇತ್ತೀಚೆಗೆ ಕಾಡು ಹಂದಿಗಳ ಸಂಖ್ಯೆ ಕಡಿಮೆ ಆಗಿದೆ, ಮನುಷ್ಯರ ಪಾಲಾಗಿದ್ದಾವೆ ಅಂತೀರಿ. ಹೌದು. ಈ ಕಬ್ಬಿನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನೀರಾವರಿ ಬೆಳೆನಲ್ಲಿ ನಾವು ಮಾಡ್ಬೇಕಂದ್ರೆ 5-6 ಸಲ ಚೆನ್ನಾಗಿ ಉಳುಮೆ ಮಾಡಿದ್ರೆ 90% ಹುಳುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ನಿಯಂತ್ರಣ ಅಂದ್ರೆ ಭೂಮಿಯ ಸಿದ್ಧತೆ ಬಹಳ ಮುಖ್ಯ. ಭೂಮಿ ಸಿದ್ಧತೆ ಮಾಡೋ ಟೈಮಲ್ಲಿ ಮಾಡ್ಕೊಬಹುದು. ನಂತರ ಭತ್ತದ ಜೊತೆ ಬೆಳೆ ಪರಿವರ್ತನೆ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಜೈವಿಕ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಕೀಟನಾಶಕ ಕಾಲದಲ್ಲೇನೆ ಅನೇಕ ಜೈವಿಕ ಪೀಡನಾಶಕಗಳಿದ್ದಾವೆ, ನಾಶಕಗಳನ್ನು ಬಳಸಿ ಇದ್ರ ಬಗ್ಗೆ ಸಂಶೋಧನೆ ಸಾಕಷ್ಟು ನಡೆದಿದೆ. ಕೆಲವು ಬಗೆಯ ಶಿಲೀಂಧ್ರಗಳು, ಬಿವೇರಿಯಾ ಬ್ಯಾಸಿಯಾನ ಅಂತಕ್ಕಂಥದ್ದು, ಮೆಟಾರಿಸಮ್ ಅನಿಸೋಫ್ಲಿ ಅನ್ನತಕ್ಕಂಥ ಶಿಲೀಂಧ್ರವನ್ನು ಬಳಸಿದ್ದಾರೆ. ಅವು ಫಲಿತಾಂಶವನ್ನು ಕೆಲವು ಕಡೆ ಕೊಟ್ಟಿದ್ದಾವೆ. ಆದರೆ ಇವಳ ಫಲಿತಾಂಶ ಎಲ್ಲ ಕಡೆ ಏಕರೂಪವಾಗಿಲ್ಲ. ಅಂದರೆ ವಾತಾವರಣ ಚೆನ್ನಾಗಿರ್ಬೇಕಾಗತ್ತೆ, ಅವಕ್ಕೆ ಆಗಿರ್ತಕ್ಕಂಥ ವಾತಾವರಣ ಬೇಕು, ಮತ್ತು ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂತಹ ಈ ಶಿಲೀಂಧ್ರಗಳು ಬೇಕು. ಶಿಲೀಂಧ್ರಗಳು ಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆ ನಡೀತಾನೆ ಇದೆ, ಮುಂದುವರಿತಾ ಇದೆ, ನಡೀತಾ ಇದೆ. ಬ್ಯಾಕ್ಟೀರಿಯಾಗಳನ್ನು ಬಳಸ್ಕೋಬಹುದು, ಬ್ಯಾಕ್ಟೀರಿಯಾಗಳನ್ನು ಬಳಸ್ಬೋದು. ಅದರಲ್ಲಿ ಒಂದು ಪೀನಿ ಬ್ಯಾಸಿಲಸ್ ಪೋಪಿಲೆ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ. ಇದು ಈಗಲೂ ಸಹ ನೀವು ಹೋದ್ರೆ ಈ ಮಂಡ್ಯ ಮೈಸೂರು ಆ ಪ್ರದೇಶದಲ್ಲಿ ನೀವು ಕಬ್ಬಿನ ಬೇರುಳು ತೆಗೆದಾಗ ಈ ಬ್ಯಾಕ್ಟೀರಿಯಾದಿಂದ ತೊಂದರೆ ಆಗಿರ್ತಕ್ಕಂಥ ಇನ್ಫೆಕ್ಟ್ ಆಗಿರ್ತಕ್ಕಂಥ ಬೇರುಳುಗಳು ಸಿಗ್ತವೆ, ಬೇರುಳುಗಳು ಸಿಗುತ್ತೆ. ಅವುಗಳು ತಂದು ನೀವು ಪ್ರಯೋಗಶಾಲೆಯಲ್ಲಿ ಅಭಿವೃದ್ಧಿ ಪಡಿಸಿ ಮತ್ತೆ ನೀವು ಬಳಸ್ಬೋದು. ಆದರೆ ಅಭಿವೃದ್ಧಿ ಪಡಿಸೋದು ಸ್ವಲ್ಪ ಕಷ್ಟ. ಇದು ಇದೆ, ಅದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸೋದು ಸ್ವಲ್ಪ ಕಷ್ಟ. ಅದ್ರ ಬಗ್ಗೆ ಸಹ ನಾವು ಸಂಶೋಧನೆಯನ್ನು ನಡೆಸ್ತಾ ಇದ್ದೀವಿ. ಅಂದ್ರೆ ಈ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳನ್ನು ಹೇಗೆ ಬಳಸ್ಕೋಬಹುದು ಅಂದ್ರೆ, ಒಂದ್ ವೇಳೆ ಬಳಸುವಂತವ್ರು ಬ್ಯಾಕ್ಟೀರಿಯಾವನ್ನು ಅದು ನಾವು ನೇರವಾಗಿ ಭೂಮಿಗೆ ಸೇರಿಸುವಂತಹದ್ದು. ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಜೊತೆಲಿ ಬೆರೆಸಬಹುದು, ಶಿಲೀಂಧ್ರವನ್ನ ಸಹ ಮಣ್ಣಿಗೆ ಸೇರಿಸಬೇಕು. ಆದ್ರೆ ಇವ ಮಣ್ಣಿಗೆ ಸೇರಿಸಕ್ಕಿಂತ ಮುಂಚೆ ಒಂದು ಜೊತೆನಲ್ಲಿ ಒಂದು ಕ್ಯಾರಿಯರ್ ಮೆಟೀರಿಯಲ್ ಅಂತ ಬೇಕು ನಮಗೆ, ಮಾಧ್ಯಮ, ಒಂದು ಮಾಧ್ಯಮ ಬೇಕಾಗುತ್ತೆ. ಸಾಮಾನ್ಯವಾಗಿ ಅದನ್ನ ಒಳ್ಳೆ ಕಳಿತ ಗೊಬ್ಬರ ಇದನ್ನ ಸೇರಿಸಿ ಬಳಸಬೇಕಾಗುತ್ತೆ. ಮತ್ತೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗುತ್ತೆ. ಹೌದು, ಈ ಶಿಲೀಂಧ್ರದ ಬೆಳವಣಿಗೆ ಆಗ್ಬೇಕು ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಲೇಬೇಕು, ಅವಾಗ ಚೆನ್ನಾಗಿ ಕೆಲಸ ಮಾಡಕ್ಕೆ. ಅದರಿಂದ ಇದನ್ನ ಕಬ್ಬಿನ ಬೆಳೆನಲ್ಲಿ ಇದನ್ನ ಸ್ವಲ್ಪ ನಾವು ಬಳಸಬಹುದು. ಕುಷ್ಕಿನಲ್ಲಿ ಸ್ವಲ್ಪ ಕಷ್ಟ. ಮತ್ತೆ ಜಂತು ಹುಳುಗಳನ್ನ ಏನಾದರೂ ಬಳಸ್ಕೋಬಹುದೇ? ಒಂದು ಎಂಟಮಾ ಪ್ಯಾಥೋಜೆನಿಕ್ ನೆಮಟೋಡ್ ಅಂತ ಹೇಳ್ತೀವಿ, ಅಂದ್ರೆ ಕೀಟಗಳನ್ನ ತಿನ್ನುವಂತಹ ಕೆಲವು ಜಂತುಗಳು. ಜಂತುಗಳಲ್ಲಿ ಸಾಮಾನ್ಯ ಎರಡು ತರ ಇದೆ, ಒಂದು ಸಸ್ಯ ಜಂತುಗಳು, ಒಂದು ಕೀಟವನ್ನ ತಿಂತಕ್ಕಂಥ ಜಂತುಗಳು. ಅವುಗಳ ಕೀಟಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜಂತುಗಳಿದೆ, ಅವುಗಳನ್ನು ಸಹ ನಾವು ಯಶಸ್ವಿಯಾಗಿ ಬಳಸ್ಕೋಬಹುದು. ಆದರೆ ಈ ಎಲ್ಲ ಕೆಲಸಗಳು ಮಾಡಬೇಕು ಅಂದ್ರೆ ಅದಕ್ಕೆ ಮಾಧ್ಯಮ ಸರಿ ಇರಬೇಕು, ಮತ್ತೆ ತೋಟದಲ್ಲಿ ತೇವಾಂಶ ಇರಬೇಕು. ಈ ಎರಡು ಅಂಶ ಇದ್ರೆ ಇವೆರಡು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದುವರೆಗೆ ನಾವು ಈ ಬೇರುಹುಳುಗಳ ಪ್ರಮುಖ ಬೇರುಹುಳುಗಳ ಜೀವನ ಚರಿತ್ರೆ ಮತ್ತು ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಮತ್ತು ಹೊಲ ಗದ್ದಿನಲ್ಲಿ ಅವುಗಳ ಲಕ್ಷಣ ಹೇಗೆ ಅಂತ ನಾವು ಮಾತಾಡಿದ್ವಿ. ಒಂದು ಪ್ರಮುಖವಾದ ಅಂಶ ಏನಪ್ಪ ಅಂದರೆ, ಈ ಬೇರುಹುಳುಗಳನ್ನು ಒಬ್ಬ ರೈತ ಅಥವಾ ಒಂದಿಬ್ಬರು ರೈತರು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಆಗೋದಿಲ್ಲ. ಇದಕ್ಕೆ ಒಂದು ಗ್ರಾಮದ ಎಲ್ಲ ರೈತರು ಸಾಮೂಹಿಕವಾಗಿ ಈ ಮಳೆ ಆದಾಗ ಒಂದು ತಿಂಗಳ ಕಾಲ ಇದನ್ನ ಒಂದು ವ್ರತದಂತೆ ಮಾಡಬೇಕಾಗುತ್ತೆ. ಓಹೋ, ಇದು ಹಿಂದೆ ಮಾಡಿದ್ದಾರೆ, ಮಾಡಿದ್ರಿಂದನೇ ಇವತ್ತಿನ ನಮ್ಮಲ್ಲಿ ಕಬ್ಬು ಮತ್ತು ಶೇಂಗಾ ಬೆಳೆಯೋಕ್ಕೆ ಅವಕಾಶ ಆಗ್ತಾ ಇರೋದು. ಈ ರೀತಿ ಮಾಡೋದ್ರಿಂದ ಮಾತ್ರ ಈ ಹುಳುಗಳನ್ನು ನಾವು ನಿಯಂತ್ರಣ ಮಾಡಬೇಕಾಗತ್ತೆ. ಇಲ್ಲ ಒಬ್ಬರು ಇಬ್ಬರು ಮಾಡಿದ್ರೆ ಯಾವ ರೀತಿಯ ಒಂದು ಪ್ರಯೋಜನ ಆಗುವುದಿಲ್ಲ, ಫಲ ಸಿಗಲ್ಲ, ಫಲ ಸಿಗೋದಿಲ್ಲ. ಸಾಮೂಹಿಕ ಪ್ರಮುಖವಾಗಿರ್ತಕ್ಕಂಥದ್ದೇ ಇಲ್ಲಿ ದುಂಬಿಗಳನ್ನು ಹಿಡಿದು ನಾಶ ಮಾಡುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರೈತರೆಲ್ಲ ಸಹಕಾರಗಳು, ಅವರ ಒಂದು ಒಡನಾಟಗಳು, ಮತ್ತು ಅವರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ಆ ಸಮಯದಲ್ಲಿ ಮಾಡಬೇಕು. ಹೌದು, ಭಾರಿ ಮಳೆ ಬಿದ್ದಿದೆ. ಮುಖ್ಯವಾದ ಒಂದು ಅಂಶ ಏನಪ್ಪ ಅಂದ್ರೆ ಬೇರುಹುಳುಗಳ ನಿಯಂತ್ರಣ ಅಂದ್ರೆ ಸಮಯ, ಅವುಗಳ ಸಮಯಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಆ ಸಮಯವನ್ನು ಬಿಟ್ರೆ ಮತ್ತೆ ನಾವು ಯಾವ ರೀತಿಯಾಗಿ ಬೇರುಹುಳುಗಳನ್ನ ಹಿಂಬಾಲಿಸಕ್ ಆಗುದಿಲ್ಲ. ರೈತ ಬಾಂಧವರೇ, ತಾವು ಈ ಬೇರುಹುಳುಗಳ ನಿಯಂತ್ರಣದ ಬಗ್ಗೆ ಡಾಕ್ಟರ್ ಕೆವಿ ಪ್ರಕಾಶ್ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಅವರನ್ನು ಸಂಪರ್ಕಿಸಿ ಪಡ್ಕೋಬಹುದು. ಆ ದೂರವಾಣಿ ಸಂಖ್ಯೆ ಹೀಗಿದೆ, 7-8-7-6-9-5-6-8. ಇನ್ನೊಂದ್ಸರಿ ಹೇಳ್ತೀನಿ, 7-8 2976695 68. ತುಂಬ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ನೆಲಗಡಲೆ ಮತ್ತು ಕಬ್ಬು ಬೆಳೆಗಳನ್ನು ಬಾಧಿಸುವಂಥ ಬೇರು ಹುಳುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಬೆಳೆಗಳಲ್ಲಿ ಬೇರು ಹುಳು ನಿಯಂತ್ರಣ ಈ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಕೆವಿ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ದೇಶಭಕ್ತಿ ಗೀತೆಗಳು. 7:02 ಜಾಲಿ ರೈಡ್ ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ ಚಿತ್ರಗೀತೆಗಳು. 7:45 ಪ್ರವೀಣ್ ಕುಮಾರ್ ಮಾವಿನಕಾಡು ಅವರಿಂದ ವಿನೋದ ಭಾಷಣ, ಚಿಲ್ಲರೆ ವಿಷಯ ಮೈಸೂರು ಕೇಂದ್ರದ ಕೊಡುಗೆ. 9:05 ಉರ್ದು ಕಾರ್ಯಕ್ರಮ. ಮೇ ಔರ್ ಮೇರಾ ಕಲಂ ಖ್ಯಾತ ಉರ್ದು ಲೇಖಕ ನಯೀಮ್ ಇಕ್ಬಾಲ್ ಅವರೊಂದಿಗೆ ಸಂದರ್ಶನ. ಅಬ್ದುಲ್ ಖಾದಿರ್ ಆರೀಫ್ ಅವರಿಂದ ಶಾಯರಿ. 9:30 ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ 2ನೇ ಜಾಗತಿಕ ಯುದ್ದ ರಾಷ್ಟೀಯ ಹೋರಾಟ ಈ ವಿಷಯವಾಗಿ ಭಾಗವಹಿಸುತ್ತಾರೆ ಪ್ರೊಫೆಸರ್ ಜಿ ರಾಮರತನ್ ಹಾಗೂ ಪ್ರೊಫೆಸರ್ ಎನ್ ವೆಂಕೋಬರಾವ್. ನಿರ್ಮಾಣ ದಿವಾಕರ ಹೆಗಡೆ. ಮೈಸೂರು ಕೇಂದ್ರದ ಕೊಡುಗೆ ಅಮೃತ ಸ್ವಾತಂತ್ರ್ಯ. 10:05 ನಾಟಕ ಮತ್ತೆ ಮಕ್ಕಳಂತಾಗಿ ಬಿಡೋಣ. ಮೂಲ ಹಿಂದಿ ಲೇಖಕರು ಕ್ಷಮಾ ಶರ್ಮಾ, ಕನ್ನಡ ಅನುವಾದ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ.